ಪ್ರಪಂಚಕ್ಕೆಲ್ಲ ಒಂದು ಉದಾಹರಣೆಯ ರಕ್ಷಕನಂತೆ ಎದುರು ನಿಂತಿದೆ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಾವು 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯ ಬೆಳೆಗಳ ವರ್ಷ ಅಂತ ಆಚರಿಸ್ತಾ ಇದ್ದೀವಿ. ಮುಖ್ಯವಾಗಿ ಈ ಸಿರಿಧಾನ್ಯಗಳ ಮಹತ್ವದ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸುವಂಥದ್ದು, ಈ ಬೆಳೆಗಳ ಬೇಸಾಯಕ್ಕೆ ಪ್ರೋತ್ಸಾಹವನ್ನು ಕೊಡುವಂಥದ್ದು, ಜೊತೆಗೆ ಈ ಬೆಳೆಗಳನ್ನು ಬಳಸಿಕೊಂಡು ಸಂಸ್ಕೃತ ಪದಾರ್ಥಗಳನ್ನು ತಯಾರಿಸಿಕೊಂಡು ಅವುಗಳ ಸೇವನೆಯಿಂದ ನಮ್ಮ ಜನರ ಆರೋಗ್ಯ ಪರಿಸ್ಥಿತಿಯನ್ನು ಉತ್ತಮಪಡಿಸುವಂಥದ್ದು ಈ ಒಂದು ವರ್ಷದ ಮುಖ್ಯವಾದ ಉದ್ದೇಶ. ಜೊತೆಗೆ ಇವು ನಮ್ಮ ದೇಶದ ಕೆಲವು ಭಾಗಗಳಿಗೆ ಸೀಮಿತವಾಗಿದ್ದು ಇಡೀ ದೇಶಕ್ಕೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವುಗಳ ಪ್ರಾಮುಖ್ಯತೆಯನ್ನು ಸಾರುವಂಥ ದೃಷ್ಟಿಯಿಂದ ನಾವು ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷವನ್ನು ಆಚರಿಸ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಮಗೆ ಈ ಸಿರಿಧಾನ್ಯ ಬೆಳೆಗಳ ಪ್ರಾಮುಖ್ಯತೆ ಮತ್ತು ಬೇಸಾಯ ಕ್ರಮಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಲಿದ್ದಾರೆ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಚೆನ್ನೂರಾಯನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರ ವಿಜ್ಞಾನಿಗಳಾದಂಥ ಡಾಕ್ಟರ್ MS ದಿನೇಶ್ ಅವರು. ನಮಸ್ಕಾರ ಡಾಕ್ಟರ್ ದಿನೇಶ್ ಅವರೇ. ನಮಸ್ಕಾರ ಸರ್. ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮುಖ್ಯವಾಗಿ ಈ ಸಿರಿಧಾನ್ಯ ಬೆಳೆಗಳು ಅಂದರೆ ಯಾವ್ಯಾವು ಅಂತಂದು ಮೊದಲಿಗೆ ಪರಿಚಯ ಮಾಡಿಕೊಡ್ತೀರಾ? ಸಿರಿಧಾನ್ಯದ ಬೆಳೆಗಳಂತಂದರೆ ಹಲವಾರು ವೈಶಿಷ್ಟ್ಯಗಳಿಂದ ವೈವಿಧ್ಯತೆಯಿಂದ ಕೂಡಿದಂಥ ಒಂದು ಸಣ್ಣ ಕಾಳಿನ ಹುಲ್ಲು ಜಾತಿಯ ಬೆಳೆಗಳ ಸಮೂಹ ಅಂತ ಕರೀಬಹುದು. ಇದರಲ್ಲಿ ಈಗಾಗಲೇ ನಮಗೆ ಸಾಕಷ್ಟು ಪರಿಚಿತ ಆಗಿರ್ತಕ್ಕಂಥ ರಾಗಿ, ಜೋಳ, ಸಜ್ಜೆ ಇವುಗಳನ್ನು ಹೊರತುಪಡಿಸಿದಂತೆ ಉಳಿದಿರ್ತಕ್ಕಂಥ ನವಣೆ, ಆರಕ, ಬರಗು, ಸಾಮೆ, ಊದಲು, ಕೊರಲೆ ಮತ್ತು ಆಫ್ರಿಕಾ ಖಂಡದಲ್ಲಿ ಹೆಚ್ಚಿನ ಪ್ರದೇಶದಲ್ಲಿ ಬೆಳೀತಕ್ಕಂಥ ಫೋನಿಯಾ ಮತ್ತು ಗಿನಿಯಾ ಮಿಲ್ಲೆಟ್ಟು ಹಾಗೂ ಟೆಫ್ ಈ ಎಲ್ಲ ಬೆಳೆಗಳ ಒಂದು ಸಮೂಹಕ್ಕೆ ಸಿರಿಧಾನ್ಯದ ಬೆಳೆಗಳಂತ ಕರೀತಾ ಇದ್ದಾರೆ. ಅಂದ್ರೆ ಈ ಸಿರಿಧಾನ್ಯ ಬೆಳೆಗಳ ಮಹತ್ವ ಏನು ಅಂತೀರಿ? ಈ ಸಿರಿಧಾನ್ಯದ ಬೆಳೆಗಳು ನಮ್ಮ ನಾಗರಿಕತೆ ಪ್ರಾರಂಭ ಆದ ನಂತರ ಆಹಾರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತ ಬೆಳೆಗಳಾಗಿದ್ದು, ಆದರೆ ಕಾಲಕ್ರಮೇಣ ಈ ಹಸಿರು ಕ್ರಾಂತಿಯ ಪ್ರಭಾವದಲ್ಲಿ ಪ್ರವರ್ಧಮಾನಕ್ಕೆ ಬಂದಂತ ಭತ್ತ ಮತ್ತು ಗೋಧಿಯ ಒಡೆತಕ್ಕೆ ಸಿಲುಕಿದಂತ ಈ ಬೆಳೆಗಳು ಸಾಕಷ್ಟು ಪ್ರದೇಶದಲ್ಲಿ ಕಡಿತಗೊಂಡಿದ್ದು. ಹೌದು. ಆದ್ರೆ ಇವುಗಳ ಒಂದು ಆಹಾರದ ವೈಶಿಷ್ಟ್ಯತೆ ಹೆಚ್ಚು ನಾರಿನ ಅಂಶ ಇರತಕ್ಕಂಥದ್ದು, ಕಬ್ಬಿಣಾಂಶ ಇರತಕ್ಕಂಥದ್ದು, ಕ್ಯಾಲ್ಸಿಯಂ ಅಂಶ ಇರತಕ್ಕಂಥದ್ದನ್ನ ಗುರುತಿಸಿ ಅಲ್ಲದೆ ಹವಾಮಾನದ ವೈಪರೀತ್ಯಕ್ಕೆ ಹೊಂದಿಕೊಂಡು ಕೂಡ ರೈತನ ಬದುಕನ್ನ ಸದೃಢಗೊಳಿಸತಕ್ಕಂಥ ಗುಣ ಹೊಂದಿರೋದ್ರಿಂದಾಗಿ ಈ ಬೆಳೆಗಳು ಜೈವಿಕ ವೈವಿಧ್ಯತೆಯನ್ನು ಕಾಪಾಡಿಕೊಂಡು ಆಹಾರದಲ್ಲಿ ವೈವಿಧ್ಯತೆಯನ್ನು ತರೋ ನಿಟ್ಟಲ್ಲಿ ಸಾಕಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅಂತಕ್ಕಂಥದ್ದನ್ನ ಗುರುತಿಸಿ ಇವುಗಳನ್ನು ಮತ್ತೆ ಪ್ರವರ್ಧಮಾನಕ್ಕೆ ತರತಕ್ಕಂಥ ಕೆಲಸ ನಡೀತಾ ಇದೆ. ಈಗ 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ನಾವು ಆಚರಿಸ್ತಾ ಇದ್ವಿ. ಇದರ ಒಂದು ಮಹತ್ವ ಮತ್ತು ವಿಶೇಷತೆಗಳ ಬಗ್ಗೆ ಪರಿಚಯ ಮಾಡಿಕೊಡ್ತೀರಾ? ಈಗಾಗಲೇ ತಿಳಿಸ್ದಂಗೆ ಈ ಅಂತಾರಾಷ್ಟ್ರೀಯ ಸಿರಿಧಾನ್ಯದ ವರ್ಷದಲ್ಲಿ ಪ್ರಮುಖವಾಗಿ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಏನಂದ್ರೆ ಈಗ ಆಹಾರದ ಮಹತ್ವದಲ್ಲಿ ಮತ್ತು ಇತ್ತೀಚಿನ ಜೀವನ ಶೈಲಿ ಬದಲಾವಣೆ ಆದಂತ ಸಂದರ್ಭದಲ್ಲಿ ನಮ್ಮ ಆಹಾರ ಕೇವಲ 2-3 ಧಾನ್ಯಗಳಿಗೆ ಸೀಮಿತಗೊಂಡ್ಬಿಟ್ಟಿದೆ. ಈ ಒಂದು ಸಿರಿಧಾನ್ಯದ ಬೆಳೆಗಳು ನಮ್ಮ ನಾಗರಿಕತೆಯ ಪ್ರಾರಂಭದಿಂದನೂ ಕೂಡ ಆಹಾರದಲ್ಲಿ ಪ್ರಮುಖ ಪಾತ್ರ ವಹಿಸ್ತಿದ್ರು ಕೂಡ ಕ್ರಮೇಣ ಇವುಗಳ ಒಂದು ಬಳಕೆ ಮತ್ತು ಬೆಳೀತಕ್ಕಂಥ ಒಂದು ಪ್ರದೇಶನೂ ಕೂಡ ಕಮ್ಮಿ ಆಗ್ತಾ ಬಂದಿತ್ತು. ಆದರೆ ಈ ಒಂದು ವರ್ಷದಲ್ಲಿ ಈ ಬೆಳೆಗಳಿಗೆ ಪ್ರಾಮುಖ್ಯತೆಯನ್ನ ಬಳಸೋರು ಬೆಳೆಸೋರಿಗೆ ಕೊಂಡಿಯಾಗಿ ಈ ವರ್ಷವನ್ನ ಏರ್ಪಡಿಸಬೇಕು, ಆಚರಿಸಬೇಕು, ಪ್ರಪಂಚಾದ್ಯಂತ ಇದಕ್ಕೆ ಒಂದು ಸೂಕ್ತ ಮಾರುಕಟ್ಟೆಯನ್ನ ಕಲ್ಪಿಸಬೇಕು ಮತ್ತು ಇದನ್ನು ಬೆಳೀತಾ ಇರತಕ್ಕಂಥ ಒಣ ಪ್ರದೇಶದ ರೈತರ ಸಣ್ಣ ಹಿಡುವಳಿದಾರರಿಗೆ ಒಂದು ಒಳ್ಳೆ ಆದಾಯವನ್ನ ಕಲ್ಪಿಸ್ಕೊಡ್ಬೇಕು ಅನ್ನೋ ನಿಟ್ಟಲ್ಲಿ ಸಿರಿಧಾನ್ಯ ವರ್ಷವನ್ನ 2023 ಆಚರಿಸ್ತಾ ಇದ್ದೀವಿ. ಇದನ್ನ ಭಾರತ ಸರ್ಕಾರದ ಕೋರಿಕೆ ಮೇರೆಗೆ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅವರು ಇದನ್ನ ಸಿರಿಧಾನ್ಯ ವರ್ಷ ಅಂತ ಘೋಷಣೆ ಮಾಡಿ ಆಚರಿಸ್ತಾ ಇದ್ದಾರೆ. ಅಂದ್ರೆ ವಿಶ್ವಸಂಸ್ಥೆಯಾದಂತ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್, ಆಹಾರ ಮತ್ತು ಕೃಷಿ ಸಂಸ್ಥೆ ಆ ಸಂಸ್ಥೆಯವರು ಕೂಡ ಇದಕ್ಕೆ ಕೈ ಜೋಡಿಸಿದ್ದಾರೆ. ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಆಚರಿಸಲಾಗ್ತದೆ. ಮುಖ್ಯವಾಗಿ ಈ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷದ ಅಂಗವಾಗಿ ಯಾವ ಯಾವ ಕಾರ್ಯಕ್ರಮಗಳಿಗೆ ಪ್ರಾಮುಖ್ಯತೆಯನ್ನು ನೀಡಲಾಗ್ತಾ ಇದೆ ಅಂತೀರಿ? ಪ್ರಮುಖವಾಗಿ ಈ ಒಂದು ವರ್ಷದಲ್ಲಿ ಸಿರಿಧಾನ್ಯಗಳನ್ನ ಬೆಳೀತಕ್ಕಂತ ರೈತರು ಯಾವ್ಯಾವ ದೇಶದಲ್ಲಿದ್ದಾರೆ, ಆ ದೇಶದ ರೈತರಿಗೆ ಒಂದು ಸುಧಾರಿತ ತಂತ್ರಜ್ಞಾನಗಳನ್ನ ತಳಿಗಳನ್ನ ಕೊಟ್ಟು ಅವುಗಳಲ್ಲಿ ಉತ್ಪಾದನೆಯನ್ನ ಜಾಸ್ತಿ ಮಾಡ್ತಕ್ಕಂಥದ್ದು ಒಂದಾದ್ರೆ, ಇನ್ನೊಂದೇನಂತಂದ್ರೆ ಈ ಒಂದು ಆಹಾರ ಕ್ರಮದಲ್ಲಿ ಇವುಗಳ ಪ್ರಾಮುಖ್ಯತೆಯನ್ನು ಹರಿದುಕೊಂಡು ಈ ಬೆಳೆಗಳು ಆಹಾರ ಭದ್ರತೆಯನ್ನು ಒದಗಿಸೋದ್ರ ಜೊತೆಗೆ ಪೋಷಕಾಂಶ ಭದ್ರತೆ ನ್ಯೂಟ್ರಿಷನಲ್ ಆಸ್ಪೆಕ್ಟ್ಸ್ ಅನ್ನು ಕೂಡ ತುಂಬಾ ಚೆನ್ನಾಗಿ ಇವು ಒದಗಿಸ್ತಾ ಇದ್ದಾವೆ. ಇವುಗಳನ್ನ ಕನ್ಸ್ಯೂಮ್ ಮಾಡ್ತಕ್ಕಂಥ ರೈತರಿಗೆ ಸೇವಿಸ್ತಕ್ಕಂಥ ಜನಗಳಿಗೆ ಇದ್ರ ಬಗ್ಗೆ ಪ್ರಚಾರವನ್ನ ಕೊಡ್ತಕ್ಕಂಥದ್ದು, ಮತ್ತೆ ಇವುಗಳ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಕ್ಕಳಿಂದ ಹಿಡಿದು ವೃದ್ಧಾಪ್ಯದ ತನಕ ಎಲ್ಲಾ ಜನರು ಸೇವಿಸಬಹುದಂತ ಆಹಾರ, ಮತ್ತು ಸಾಕಷ್ಟು ಜೀವನ ಶೈಲಿಯ ನ್ಯೂನತೆಗಳಿಂದ ಬಳಲ್ತಾ ಇರ್ತಕ್ಕಂಥ ಹಲವಾರು ಜನರು ನಮ್ಮ ಮಧ್ಯೆ ಇರ್ತಾರೆ, ಅವರಿಗೆ ಇದ್ರ ಬಳಕೆ ಬಗ್ಗೆ ತಿಳಿ ಹೇಳ್ತಕ್ಕಂಥದ್ದು. ಮತ್ತೆ ಇನ್ನೊಂದೇನಂತಂದ್ರೆ ಈ ಬೆಳೀತಾ ಇರ್ತಕ್ಕಂಥ ರೈತರು ಏನಿದಾರಲ್ಲ, ಒಣ ಪ್ರದೇಶದಲ್ಲಿ ಮುಖ್ಯವಾಗಿ ಆಫ್ರಿಕಾ ಮತ್ತು ಏಷ್ಯಾ ಖಂಡದಲ್ಲಿ ಬೆಳೀತಕ್ಕಂಥ ಈ ಬೆಳೆ ಆಗಿರೋದು ಒಣಭೂಮಿಯಲ್ಲಿ ಬೆಳೀತಾ ಇರ್ತಕ್ಕಂಥ ಬೆಳೆ, ಈ ಬೆಳೆಯನ್ನ ಹೆಚ್ಚು ಜನರಿಗೆ ಪ್ರಚಾರ ಮಾಡಿ ಕನ್ಸ್ಯೂಮರ್ಸ್ ಮತ್ತೆ ಬೆಳೆಗಾರರ ನಡುವೆ ಕೊಂಡಿಯಾಗಿ ನಿರ್ವಹಣೆ ಮಾಡಬೇಕು ಅನ್ನೋ ನಿಟ್ಟಲ್ಲಿ ವ್ಯಾಪಕವಾಗಿ ಅಂತಾರಾಷ್ಟ್ರೀಯ ಮಟ್ಟದ ಮಾರುಕಟ್ಟೆಯನ್ನು ಕಲ್ಪಿಸಬೇಕು, ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸಿ ಮಾರುಕಟ್ಟೆಯನ್ನು ಕಲ್ಪಿಸಬೇಕು ಅನ್ನೋ ನಿಟ್ಟಲ್ಲಿ ಈ ವರ್ಷವನ್ನ ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಜನರಿಗೆ ಆರೋಗ್ಯವಂತ ಆಹಾರವನ್ನು ನೀಡುವಂತ ಮಹತ್ ಉದ್ದೇಶವನ್ನ ಈ ಒಂದು ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಹೊಂದಿದೆ. ತಾವು ಹೇಳಿದಾಗೆ ಕೆಲವು ಜೀವನ ಶೈಲಿ ದೈಹಿಕ ನ್ಯೂನತೆಗಳು, ಹೌದು, ಮಧುಮೇಹ, ರಕ್ತದ ಏರುತ್ತಡ, ಇಂತ ಬೊಜ್ಜಿನ ಸಮಸ್ಯೆ ಇರ್ಬೋದು, ಕೊಲೆಸ್ಟ್ರಾಲ್ ಸಮಸ್ಯೆ ಇರ್ಬೋದು, ಈ ಎಲ್ಲದಕ್ಕೂ ಈ ಆಹಾರ ಕ್ರಮದಲ್ಲಿ ಬದಲಾವಣೆ ತಂದ್ರೆ, ವೈವಿಧ್ಯತೆ ಏನಂತಂದ್ರೆ, ಆ ವೈವಿಧ್ಯತೆಯಲ್ಲಿ ಈ ಸಿರಿಧಾನ್ಯಗಳು ಬಹಳ ಪ್ರಮುಖ ಪಾತ್ರವನ್ನ ವಹಿಸ್ತವೆ. ಮುಖ್ಯವಾಗಿ ಅಧಿಕ ನಾರಿನ ಅಂಶ, ಕ್ಯಾಲ್ಸಿಯಂ ಅಂಶ, ಕಬ್ಬಿಣಾಂಶ ಹೊಂದಿರೋದ್ರಿಂದಾಗಿ ಇವು ಬಹಳ ಪ್ರಮುಖ ಪಾತ್ರವನ್ನ ವಹಿಸ್ತವೆ. ಇನ್ನ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದ್ರೆ ಈ ಸಿರಿಧಾನ್ಯಗಳ ಉತ್ಪಾದನೆಯಲ್ಲಿ ನಮ್ಮ ರಾಜ್ಯದ ಸ್ಥಾನಮಾನ ಏನು ಅಂತೀರಿ? ಎಷ್ಟು ಮಟ್ಟಿಗೆ ನಾವು ಬೆಳೀತಾ ಇದ್ದೀವಿ ಮತ್ತೆ ಈ ಉತ್ಪಾದನೆ ಎಷ್ಟು ಮಟ್ಟಿಗೆ ಆಗ್ತಾ ಇದೆ ಅಂತೀರಿ? ಕರ್ನಾಟಕದಲ್ಲಿ ಸಿರಿಧಾನ್ಯದ ಬೆಳೆಗಳಿಗೆ ಬಹಳ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದೀವಿ. ಸುಮಾರು 27 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಸಿರಿಧಾನ್ಯದ ಬೆಳೆಗಳನ್ನ ಬೆಳೀತಾ ಇದ್ದೀವಿ. ಇದರಲ್ಲಿ ಸುಮಾರು 17 ಲಕ್ಷ ಹೆಕ್ಟೇರ್ ಪ್ರದೇಶ ರಾಗಿ ಬೆಳೆನೇ ಬರುತ್ತೆ. ಇನ್ನು ಉಳಿದಂತೆ 10 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಇತರೆ ಸಿರಿಧಾನ್ಯದ ಬೆಳೆಗಳನ್ನ ನಾವು ಬೆಳೀತಾ ಇದ್ದೀವಿ. ನಮ್ಮಲ್ಲಿ ಸರಾಸರಿ ರಾಗಿ ಇಳುವರಿ ಬಂದು ಎಕರೆಗೆ 709 ಕೆಜಿ ಇದ್ರೆ, ಇತರೆ ತೃಣಧಾನ್ಯಗಳು ಏನ್ ಸಿರಿಧಾನ್ಯಗಳು ಅಂತ ಏನ್ ಕರಿತೀವಿ, ಮೈನರ್ ಮಿಲೆಟ್ಸ್, ಇವು ಸುಮಾರು 212-250 ಕೆಜಿ ಪ್ರತಿ ಎಕರೆಗೆ ಇಳುವರಿ ಬರೋದನ್ನ ಕಾಣಬಹುದಾಗಿದೆ. ಕರ್ನಾಟಕದಲ್ಲಿ ಪ್ರಮುಖವಾಗಿ ಚಿತ್ರದುರ್ಗ, ತುಮಕೂರು, ಮೈಸೂರಿನ ಕೆಲವು ಭಾಗಗಳು, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಪ್ಪಳ, ರಾಯಚೂರು, ಗದಗ, ಧಾರವಾಡ, ಬಿಜಾಪುರ, ಈ ಒಣ ಬೇಸಾಯವನ್ನ ಮಾಡ್ತಕ್ಕಂಥ ಬಹುತೇಕ ಜಿಲ್ಲೆಗಳಲ್ಲಿ ಒಂದಲ್ಲ ಒಂದು ಸಿರಿಧಾನ್ಯ ಬೆಳೆಗಳನ್ನ ಬೆಳೆಯೋದನ್ನ ನಾವು ಕಾಣಬಹುದಾಗಿದೆ. ಅಂದ್ರೆ ಈ ಸಿರಿಧಾನ್ಯ ಬೆಳೆಗಳನ್ನ ನಾವು ಪರಿಸರ ಸ್ನೇಹಿ ಬೆಳೆಗಳು ಅಂತಲೇ ಕರಿಬಹುದು. ಹೌದು, ಪರಿಸರ ಸ್ನೇಹಿ ಬೆಳೆಗಳು, ಅದು ಹೆಚ್ಚು ತೇವಾಂಶವನ್ನು ಬಯಸಲ್ಲ, ಯಾವುದೇ ರೀತಿ ಕೀಟ ಮತ್ತೆ ರೋಗ ಅವಳಿನೂ ಕಡಿಮೆ, ಗೊಬ್ಬರವನ್ನು ಕಡಿಮೆ ಬಯಸ್ತವೆ. ಜೊತೆಗೆ ಕಡಿಮೆ ಅವಧಿ ಯಾವು? ಹೌದು, ಅದು ಒಂದು ವೈಶಿಷ್ಟ್ಯ. ಆದಷ್ಟು ಎಲ್ಲವೂ ಕೂಡ 3-ರಿಂದ 3.5 ತಿಂಗಳಲ್ಲಿ ಕಟಾವು ಬರ್ತಕ್ಕಂಥ ಬಹುತೇಕ ಸಿರಿಧಾನ್ಯ ಬೆಳೆಗಳು ಇಷ್ಟಿಸ್ಥಲ್ಲಿ ಕಟಾವಿಗೆ ಬರ್ತವೆ. ಇನ್ನು ಮುಖ್ಯವಾಗಿ ಈ ಸಿರಿಧಾನ್ಯಗಳನ್ನ ನಾವು ಯಾವ ಕಾಲದಲ್ಲಿ ಬೆಳಕಬಹುದು ಅಂತೀರಿ? ಈ ಬೆಳೆಗಳನ್ನ ವರ್ಷದಲ್ಲಿ ಮುಖ್ಯವಾಗಿ ಪೂರ್ವ ಮುಂಗಾರು ಮಳೆಗಳು, ಏಪ್ರಿಲ್ ಮೇ ತಿಂಗಳಲ್ಲಿ ಮಳೆ ಪ್ರಾರಂಭ ಆಗ್ತಲ್ಲ, ಮೇ ತಿಂಗಳಲ್ಲೂ ಕೂಡ ನಾವು ಬಿತ್ತನೆ ಮಾಡಬಹುದು. ಕಡೆಯ ಮುಂಗಾರು ಅಂದ್ರೆ ಆಗಸ್ಟ್ ಸೆಪ್ಟೆಂಬರ್ ತನಕನು ಕೂಡ ನಾವು ಮಳೆಯಾಶ್ರಿತದಲ್ಲಿ ಬೆಳೆಯೋದಕ್ಕೆ ಈ ಬೆಳೆಗಳು ಸೂಕ್ತ ಆಗಿದ್ದಾವೆ. ಇನ್ನ ಕೆಲವು ಬೆಳೆಗಳನ್ನ ನಾವು ಬೇಸಿಗೆಯಲ್ಲಿ ನೀರಾವರಿಯಲ್ಲೂ ಕೂಡ ಯಶಸ್ವಿಯಾಗಿ ಬೆಳೆಯಬಹುದಾಗಿದೆ. ಅಂದ್ರೆ ವೈವಿಧ್ಯಮಯವಾದ ಸೂಕ್ತ ಆಗ್ತಕ್ಕಂಥ ಬೆಳೆಗಳು ಅಂತ ಹೇಳಬಹುದು. ಹೌದು, ಚಳಿಗಾಲವನ್ನು ಹೊರತುಪಡಿಸಿ ಬೇರೆ ಎಲ್ಲ ಕಾಲದಲ್ಲೂ ಬೆಳಕಬಹುದು ಅಂತ ಹೇಳಬಹುದು. ಇನ್ನ ಈ ಸಿರಿಧಾನ್ಯ ಬೆಳೆಗಳ ಬೇಸಾಯ ಕ್ರಮಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಈ ಸಿರಿಧಾನ್ಯದ ಬೆಳೆಗಳಲ್ಲಿ ರಾಗಿ ಇರ್ಬೋದು, ಜೋಳ ಇರ್ಬೋದು, ಸಜ್ಜೆ ಇರ್ಬೋದು, ಈ ಬೆಳೆಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡಿದೀವಿ. ರೈತರು ಕೂಡ ಹಲವಾರು ಸಂದರ್ಭದಲ್ಲಿ ಚರ್ಚೆ ಮೂಲಕ ಭಾಗವಹಿಸಿ ವಿಷಯಗಳನ್ನ ತಿಳ್ಕೊಂಡಿರ್ತಾರೆ. ಆದ್ರೆ ಕೆಲವೊಮ್ಮೆ ಈ ಒಂದು ಮೈನರ್ ಮಿಲೆಟ್ಸ್ ಅಂತ ಏನ್ ಕರಿತೀವಲ್ಲ, ಈ ನವಣೆ, ಆರ್ಕ, ಬರಗು, ಸಾಮೆ, ಊದಲು, ಈ ಬೆಳೆಗಳ ಬೇಸಾಯ ಕ್ರಮಗಳ ಬಗ್ಗೆ ಇತ್ತೀಚಿನ ರೈತರಿಗೆ ಅಷ್ಟೊಂದು ಪರಿಚಯ ಇಲ್ಲ. ಈ ನಿಟ್ಟಲ್ಲಿ ನಾವು ಯೋಚನೆ ಮಾಡೋದಾದ್ರೆ, ನವಣೆ, ಈ ನವಣೆ ಉತ್ತರ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕ ತನಕ ವ್ಯಾಪಕವಾಗಿ ಬೆಳೀತಕ್ಕಂತ ಒಂದು ಪ್ರಮುಖ ಸಿರಿಧಾನ್ಯದ ಬೆಳೆಯಾಗಿದೆ. ಇದು ಮುಖ್ಯವಾಗಿ ಏನಂದ್ರೆ ಲೋ ಗ್ಲೈಸಮಿಕ್ ಕ್ರಾಪ್ ಅಂತ ಕರಿತೀವಿ. ಭತ್ತದ ಅಂದ ಮಾಡ್ತಕ್ಕಂಥ ಅಕ್ಕಿಗೆ ಬದಲಾಗಿ ಬಳಸೋದಕ್ಕೆ ಸೂಕ್ತವಾದಂತಹ ಅಕ್ಕಿಯಾಗಿದೆ. ಮಧುಮೇಹಿ ರೋಗಿಗಳಿಗೂ ಕೂಡ ಉತ್ತಮವಾದಂತ ಅನ್ನ. ಇದರಲ್ಲಿ ಬರ್ತಕ್ಕಂಥ ತಳಿಗಳನ್ನ ನಾವು ನೋಡಿದ್ರೆ ಮುಖ್ಯವಾಗಿ ಎಸ್ಐಎ 326 ಎಸ್ಐಎ 3156 ಅಂತಕ್ಕಂತ ತಳಿ ಬರುತ್ತೆ, ಡಿಎಚ್ಎಫ್ಟಿ 109-3 ಅಂತಕ್ಕಂತ ತಳಿ ಬರುತ್ತೆ, ಧಾರವಾಡದ ಹನುಮನಮಟ್ಟಿ ಕೃಷಿ ಸಂಶೋಧನಾ ಕೇಂದ್ರದಿಂದ ಬಿಡುಗಡೆ ಅಂತ ತಳಿ, ಮತ್ತೆ HMT 100-1 ಅಂತಕ್ಕಂತ ತಳಿ ಬರುತ್ತೆ. ಈ ಎಲ್ಲಾ ತಳಿಗಳು 85-95 ದಿವಸಕ್ಕೆ ಕಟಾವಿಗೆ ಬರತಕ್ಕಂತ ಗುಣವನ್ನ ಹೊಂದಿದವೆ. ಇದರಲ್ಲಿ ಇತ್ತೀಚೆಗೆ ಬಿಡುಗಡೆ ಆಗಿರ್ತಕ್ಕಂತ DHFT 109-3 ದಕ್ಷಿಣ ಕರ್ನಾಟಕದಲ್ಲೂ ಕೂಡ ಉತ್ತಮ ಇಳುವರಿ ಕೊಡ್ತಕ್ಕಂತ ಗುಣವನ್ನ ಹೊಂದಿದೆ. ಅದೇ ರೀತಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಕೂಡ ಎಸ್ಐಎ 3156 ಅಂತಕ್ಕಂತ ತಳಿಯನ್ನ ಬಿಡುಗಡೆ ಮಾಡಿದೆ. ಇದು 85-90 ದಿವಸದಲ್ಲಿ ಕಟಾವು ಬರುತ್ತೆ. ಕನಿಷ್ಠ ಪಕ್ಷ ಉತ್ತಮ ಬೇಸಾಯ ಕ್ರಮಗಳನ್ನು ಅನುಸರಿಸಿದ್ರೆ, ಅಂದ್ರೆ 3-4 kg ಬಿತ್ತನೆ ಬೀಜ ಬೇಕಾಗುತ್ತೆ, ಮತ್ತೆ ಕೂರಿಗೆಯಿಂದ ಬಿತ್ತನೆ ಮಾಡಿದ್ರೆ 1 ಅಡಿ ಸಾಲು 4 ಇಂಚು ಬೀಜದಿಂದ ಬೀಜಕ್ಕೆ ಅಂತರ ಕಾಪಾಡಿಕೊಂಡು ಬಿತ್ತನೆ ಮಾಡಿದ್ದೆ ಆದ್ರೆ ಸಮಗ್ರ ಪೋಷಕಾಂಶ ನಿರ್ವಹಣೆ. ನಾವು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಕೊಟ್ಟಿಗೆ ಗೊಬ್ಬರ 2-3 ಟನ್ ಪ್ರತಿ ಎಕರೆಗೆ ಕೊಟ್ಟಿಗೆ ಗೊಬ್ಬರ, ಸಾರಜನಕ ರಂಜಕ ಪೊಟ್ಯಾಶ್ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಮಾಡಿದ್ರೆ ಒಳ್ಳೇದು. ಕೃಷಿ ವಿಶ್ವವಿದ್ಯಾಲಯ ಶಿಫಾರಸು ಮಾಡಿರತಕ್ಕಂತ ರೆಕಮೆಂಡೇಶನ್ ಏನಿದೆ ಅಂದ್ರೆ 16 kg ಸಾರಜನಕ, 16 kg ರಂಜಕ, ಪೊಟ್ಯಾಶ್ ಕೊರತೆ ಇದ್ದಂತ ಸಂದರ್ಭದಲ್ಲಿ 16 kg ಪೊಟ್ಯಾಶ್ ಅನ್ನು ಕೂಡ ಬಳಸಿ ಪೋಷಕಾಂಶ ನಿರ್ವಹಣೆಯನ್ನ ಮಾಡಬಹುದಾಗಿದೆ. ಇವೆಲ್ಲ ಮಾಡಿದ್ರೆ ಕನಿಷ್ಠ ಪಕ್ಷ 8-10 ಕ್ವಿಂಟಾಲ್ ವರೆಗೂ ಕೂಡ ನಾವು ಇಳುವರಿ ಪಡೆಯೋದಕ್ಕೆ ಸಾಧ್ಯತೆ ಇದೆ ಎಕರೆಗೆ. ಅಂದ್ರೆ ಸಂಸ್ಕರಣಾ ಕೈಗಾರಿಕೆಯಲ್ಲೂ ಇದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಹೌದು, ಈ ಬಿಸ್ಕತ್ ಅನ್ನ ತಯಾರಿಸುವಂತ ಕಾರ್ಖಾನೆಗಳು ಕೂಡ ಕೇಳಿರ್ಬೋದು. ಮಿಲೆಟ್ ಮಿಕ್ಸ್ ಅಂತ ನಾವ್ ಏನ್ ಕರಿತೀವಿ, ಮಿಶ್ರಣಗಳು, ದೋಸಾ ಮಿಕ್ಸ್ ಇರ್ಬೋದು, ಮತ್ತೆ ಸರಿಗಳು ಎಳೆ ಮಕ್ಕಳಿಗಿರ್ಬೋದು, ಸಾಕಷ್ಟು ಬ್ರ್ಯಾಂಡ್ಸ್ ಗಳಲ್ಲಿ ಈಗ ಆಲ್ರೆಡಿ ಮಾರುಕಟ್ಟೆಗೆ ಈ ಉತ್ಪನ್ನ ಬಂದಿದೆ. ಅದರಲ್ಲಿ ನವಣೆ ಬಹಳ ಪ್ರಮುಖ. ಇನ್ನ ಹಾರ್ಕದ ಬಗ್ಗೆ ನಾವು ಸಾಕಷ್ಟು ಕೇಳ್ತಾ ಇರ್ತೀವಿ. ಈ ಹಾರ್ಕ ಬೆಳೆಯ ಬೇಸಾಯದ ಬಗ್ಗೆ ಸ್ವಲ್ಪ ಹೇಳ್ತೀರಿ? ಆರ್ಕ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಹಿಂದಿನಿಂದಲೂ ಬೆಳೀತಿದ್ದಂಥದ್ದು. ಈ ಮೈಸೂರು ಪ್ರಾಂತ್ಯದಲ್ಲಿ ಏನ್ ಬೆಳೀತಿದ್ರು ಅಂದ್ರೆ ಆರ್ಕದನ್ನ ಊಟ ಮಾಡಿದವ್ರಿಗೆ ಗೊತ್ತು ಅನ್ನೋ ರೀತಿಯಲ್ಲಿ ರುಚಿ ಬಗ್ಗೆ ಹೇಳ್ತಿದ್ರು. ಇದು ಒಂದು ಪ್ರಮುಖವಾದ ಸಿರಿಧಾನ್ಯದ ಬೆಳೆ, ನಸುಗೆಂಪು ಅನ್ನವನ್ನ ಹೊಂದಿರುತ್ತೆ, ರಕ್ತ ಶುದ್ಧೀಕರಣಕ್ಕೆ ಬಹಳ ಪ್ರಮುಖ ಕೆಲಸವನ್ನ ಮಾಡುತ್ತೆ, ಸುಲಭವಾಗಿ ಜೀರ್ಣ ಆಗ್ತಕ್ಕಂಥದ್ದು, ಪಿತ್ತದ ಸಮಸ್ಯೆಯಿಂದ ಬಳಲ್ತಕ್ಕಂಥವ್ರಿಗೆ, ಮತ್ತೆ ಇತ್ತೀಚಿನ ದಿನಗಳಲ್ಲಿ ಸ್ಕ್ರೀನ್ ಅಡಿಕ್ಷನ್ ಅಂತೀವಿ ನಾವು, ಬಹಳಷ್ಟು ಮೊಬೈಲ್ ಮತ್ತೆ ಲ್ಯಾಪ್ಟಾಪ್ ನೋಡೋದ್ರಲ್ಲಿ ನಿದ್ರಾಹೀನತೆಯಿಂದ ಬಳಲ್ತಾರೆ. ಇದರಲ್ಲಿ ಒಂದು ಲೆಸಿಟಿನ್ ಅಂತಕ್ಕಂಥ ಅಂಶ ಇದೆ, ಹಂಗಾಗಿ ಇದು ನಿದ್ರಾಹೀನತೆಯಿಂದ ಬಳಲ್ತಕ್ಕಂಥವ್ರಿಗೆ ಉತ್ತಮವಾದ ಆಹಾರ ಅಂತ, ಒಂದು ಶಮನಕಾರಿ ಅಂತ ಹೇಳ್ಬೋದು, ಕಮ್ಮಿ ಮಾಡುತ್ತೆ. ಈ ಬೇಸಾಯ ಕ್ರಮಗಳಲ್ಲಿ ಅನುಸರಿಸಬೇಕಾಗಿರೋದು ಒಂದು ವಿಶೇಷತೆ ಏನಂದ್ರೆ, ಈಗ ನಮ್ಮ ಇನ್ನರ್ ಮಿಲೆಟ್ಸ್ ಅಂತ ಏನ್ ಮಾತಾಡೋದಲ್ಲ, ಇದರಲ್ಲೇನೆ ದೀರ್ಘಾವಧಿ ಬೆಳೆ ಅಂದ್ರೆ ಆರ್ಕ, ಅಂದ್ರೆ 110-120 ದಿವಸಕ್ಕೆ ಕಟಾವು ಬರುತ್ತೆ. ಇದನ್ನ ಮೊದಲ ಮುಂಗಾರು ಮತ್ತು ಮುಂಗಾರಲ್ಲೇನೆ ಬಿತ್ತನೆ ಮಾಡಬೇಕಾಗುತ್ತೆ. ರಾಗಿ ಯಾವಾಗ ಬಿತ್ತನೆ ಮಾಡ್ತೀವೋ ಜೂನ್ ಜುಲೈ ತಿಂಗಳಲ್ಲೇನೆ ಇದನ್ನ ಬಿತ್ತನೆ ಮಾಡಬೇಕಾಗತ್ತೆ. 100-120 ದಿವಸ ತನಕ ಅವಧಿಯ ತಳಿಗಳು ನಮ್ಮಲ್ಲಿ ಇದಾವೆ. ಇದರಲ್ಲಿ RBK 155 ಅಂತಕ್ಕಂಥ ತಳಿ, GPUK 3 ಅಂತಕ್ಕಂಥ ತಳಿ ಇದೆ, PS1 ಅಂತಕ್ಕಂಥ ತಳಿ ಇದೆ. ಇದರಲ್ಲಿ 4-5 kg ಪ್ರತಿ ಎಕರೆಗೆ ಬಿತ್ತನೆ ಬೀಜ ಬೇಕಾಗುತ್ತೆ. ರಸಗೊಬ್ಬರಗಳ ಪ್ರಮಾಣ 8 kg ಸಾರಜನಕ, 8 kg ರಂಜಕ, 8 kg ಪೊಟ್ಯಾಶ್ ಪ್ರತಿ ಎಕರೆಗೆ ಬಳಸಬೇಕಾಗತ್ತೆ. 2-3 ಟನ್ ಕೊಟ್ಟಿಗೆ ಗೊಬ್ಬರ ಬಳಸಿ ಸೂಕ್ತವಾದ ಸಂಯುಕ್ತ ಕೂರಿಗೆಯನ್ನು ಬಳಸಿ ಬಿತ್ತನೆ ಮಾಡಿದ್ದೆ ಆದ್ರೆ 2-3 ಬಾರಿ ಅಂತರ ಬೇಸಾಯ, ಕಳೆ ನಿರ್ವಹಣೆ ಇಷ್ಟು ಮಾಡಿದ್ರೆ ಯಾವುದೇ ರೋಗ ಕೀಟಾಯಿ ಬೆಳೆಗೆ ಬರೋದಿಲ್ಲ. ಇದರಲ್ಲೂ ಕೂಡ ಸುಮಾರು 5-6 ಕ್ವಿಂಟಾಲು ಮಳೆಯಾಶ್ರಿತದಲ್ಲೂ, 10-12 ಕ್ವಿಂಟಾಲ್ ವರೆಗೆ ನೀರಾವರಿಯಲ್ಲೂ ಕೂಡ ಇಳುವರಿ ಪಡೆಯೋದಕ್ಕೆ ಈ ಬೆಳೆಯಿಂದ ಕೂಡ ಸಾಧ್ಯತೆ ಇದೆ. ಇದು ಮುಖ್ಯವಾಗಿ ಹಾರ್ಕದ ಬೆಳೆ. ಇನ್ನ ಈ ಸಾಮೆ ಬೆಳೆ ಬೇಸಾಯದ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೇನೆ. ಸಿರಿಧಾನ್ಯದ ಬೆಳೆಗಳಲ್ಲಿ ಅತ್ಯಂತ ಸಣ್ಣ ಧಾನ್ಯ, ಲಿಟ್ಲ್ ಮಿಲೆಟ್ ಅಂತ ಕರಿತೀವಿ. ಸುಮಾರು 85-110 ದಿವಸಕ್ಕೆ ಕಟಾವು ಬರ್ತಕ್ಕಂತ ಒಂದು ಬೆಳೆ ಆಗಿದೆ. ಇದರಲ್ಲೂ ಹಲವಾರು ಸುಧಾರಿತ ತಳಿಗಳು ಬರ್ತವೆ. ಹೆಚ್ಚಿನ ಕಬ್ಬಿಣ ಅಂಶವನ್ನು ಒಳಗೊಂಡಿದೆ ಇದು, ಹಂಗಾಗಿ ರಕ್ತಹೀನತೆಯಿಂದ ಬಳಲ್ತಕ್ಕಂಥವ್ರಿಗೆ ಬಹಳ ಪ್ರಮುಖ ಆಹಾರ ಅಂತ ಹೇಳ್ಬೋದು. ಇದರಲ್ಲೂ ಕೂಡ GK 36, GK 8, ಮತ್ತೆ ಇತ್ತೀಚೆಗೆ ಕಳೆದ ವರ್ಷ ನಮ್ಮ ಕೃಷಿ ವಿಶ್ವವಿದ್ಯಾಲಯ GPUL 6 ಅಂತಕ್ಕಂಥ ತಳಿಯನ್ನು ಕೂಡ ಬಿಡುಗಡೆ ಮಾಡಿದೆ. ಈ ಎಲ್ಲಾ ತಳಿಗಳು 85-110 ದಿವಸಕ್ಕೆ ಕಟಾವು ಬರ್ತಕ್ಕಂಥ ಗುಣವನ್ನು ಹೊಂದಿದವೆ. ಇದನ್ನ ಮುಂಗಾರಲ್ಲಿ ಅಥವಾ ತಡವಾದ ಮುಂಗಾರ ಅಂದ್ರೆ ಆಗಸ್ಟ್ ತಿಂಗಳಲ್ಲಿ ನಾವು ಬಿತ್ತನೆ ಮಾಡೋದಕ್ಕೆ ಸೂಕ್ತವಾದಂತ ಬೆಳೆ ಆಗಿದೆ. ಇದರಲ್ಲೂ 3-4 kg ಬಿತ್ತನೆ ಬೀಜ ಬೇಕಾಗುತ್ತೆ ಎಕರೆಗೆ. 1 ಅಡಿ ಸಾಲಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ 4 ಅಂಗುಲ ನಾವು ಇಟ್ಟು ಬಿತ್ತನೆ ಮಾಡಿ 2-3 ಬಾರಿ ಅಂತರ ಬೇಸಾಯ 45 ದಿವಸದೊಳಗಡೆ, ಮತ್ತೆ 1 ಬಾರಿ ಕೈಕಳೆ ತೆಗೆದು ನಿರ್ವಹಣೆ ಮಾಡಿದ್ರೆ 6-8 ಕ್ವಿಂಟಾಲ್ ಅಷ್ಟು ಪ್ರತಿ ಎಕರೆಗೆ ಇಳುವರಿ ಪಡೆಯೋದಕ್ಕೆ ಸಾಮೆಯಿಂದನೂ ಕೂಡ ಸಾಧ್ಯತೆ ಇದೆ. ಇನ್ನು ಈ ಬರಗು ಬೇಸಾಯದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಬರಗು ಹೆಚ್ಚಿನ ಕೊಬ್ಬಿನ ಅಂಶದಿಂದ ಕೂಡಿರ್ತಕ್ಕಂಥ ಪ್ರಮುಖ ಸಿರಿಧಾನ್ಯ. ಇದನ್ನು ನಮ್ಮ ತಮಿಳುನಾಡು ಭಾಗದಲ್ಲಿ ಆಂಧ್ರ ಭಾಗದಲ್ಲಿ ಹೆಚ್ಚಾಗಿ ಕೋಳಿಗೆ ಮೇವಾಗಿ ಕೂಡ ಈ ಬೆಳೆಯನ್ನು ಬೆಳೀತಾರೆ. ಇದಲ್ಲದೆ ಇದರಲ್ಲಿ ಗ್ಲೂಟೀನ್ ರಹಿತ ಅನ್ನ ಅಂತೀವಿ. ಈಗ ಬಹಳಷ್ಟು ಜನಕ್ಕೆ ಗ್ಲೂಟೀನ್ ಇಂಟಾಲರೆನ್ಸ್ ಅಂತಕ್ಕಂಥ ಒಂದು ಅಂಟು, ಹೌದು, ಈಗ ಗೋಧಿಯಲ್ಲಿ ಬರ್ತಕ್ಕಂಥದ್ದು ಅಂಟು ಏನೈತೆ ಗ್ಲೂಟೀನ್ ಬರುತ್ತಲ್ಲ, ಬಹಳಷ್ಟು ಜನಕ್ಕೆ ಗೋಧಿ ಸೇವನೆ ಮಾಡಂಗಿಲ್ಲ. ಅಂಥವ್ರಿಗೂ ಕೂಡ ಇದು ಸುವಾಸನೆ ಭರಿತ ಅನ್ನ, ಗ್ಲೂಟೀನ್ ಇಂಟಾಲರೆನ್ಸ್ ಇರ್ತಕ್ಕಂಥವ್ರಿಗೂ ಕೂಡ ಒಳ್ಳೆ ಆಹಾರವಾಗಿ ಇದು ಪರಿಗಣಿಸಬಹುದು. ಇದರಲ್ಲೂ ಕೂಡ ಹಲವಾರು ಸುಧಾರಿತ ತಳಿಗಳಿದಾವೆ. ಮತ್ತೆ ಎಲ್ಲಾ ಸಿರಿಧಾನ್ಯದ ಬೆಳೆಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಇದು ಅವಧಿ ಕಮ್ಮಿ, 65 ದಿವಸದಿಂದ 80 ದಿವಸದೊಳಗಡೆ ಕಟಾವಿ ಬರ್ತಕ್ಕಂಥ ಗುಣವನ್ನ ಹೊಂದಿದೆ. ಇದರಲ್ಲೂ ಕೂಡ GPUP 8, GPUP 21, ಮತ್ತೆ TNEU 141 ಅಂತಕ್ಕಂಥ ತಳಿಗಳನ್ನ ಕಾಣಬಹುದಾಗಿದೆ. ಈಗಾಗಲೇ ನಾನು ಹೇಳಿದಂಗೆ ಈ ಎಲ್ಲಾ ಸಿರಿಧಾನ್ಯದ ಬೆಳೆಗಳಿಗೆ ಎಕರೆಗೆ 2-3 ಟನ್ ಕೊಟ್ಟಿಗೆ ಗೊಬ್ಬರ, ಮತ್ತೆ 8 ಕೆಜಿ ಸಾರಜನಕ, 8 ಕೆಜಿ ರಂಜಕ, 8 ಕೆಜಿ ಪೊಟ್ಯಾಷ್ ಅನ್ನ ಪ್ರತಿ ಎಕರೆಗೆ ನಾವು ಕೊಡಬೇಕಾಗತ್ತೆ. ಬಿತ್ತನೆ ಬೀಜ 3-4 ಕೆಜಿ ಬೇಕಾಗುತ್ತೆ ಎಕರೆಗೆ. ಈಗಾಗಲೇ ತಿಳಿಸಿದಂಗೆ ಅಂತರ ಬೇಸಾಯ, ಶಿಫಾರಸು ಮಾಡಿದ ಕೊಟ್ಟಿಗೆ ಗೊಬ್ಬರ, ಪೋಷಕಾಂಶ ನಿರ್ವಹಣೆ ಮಾಡಿದ್ರೆ ಪ್ರತಿ ಎಕರೆಗೆ 5-8 ಕ್ವಿಂಟಾಲ್ ಇಳುವರಿಯನ್ನ ಪಡೆಯಬಹುದು. ಈ ಬೆಳೆಯನ್ನ ಬಿತ್ತನೆ ಎಷ್ಟು ಇರಬಹುದು? ಬಿತ್ತನೆ ಅಂತರ ಈಗ ಸಾಲು ಬಿತ್ತನೆ ಮಾಡೋದಾದ್ರೆ 1 ಅಡಿ ಸಾಲಿಂದ ಸಾಲಿಗೆ 4 ಅಂಗುಲ ಬೀಜದಿಂದ ಬೀಜಕ್ಕೆ ಅಂತರ ಇಟ್ಕೊಂಡು ನಾವು ಬಿತ್ತನೆ ಮಾಡಬಹುದು. ಅಂದ್ರೆ ಬರ್ಗಿಗೆ ಆಂಗ್ಲ ಭಾಷೆಯಲ್ಲಿ ಏನಂತಾರೆ? ಪ್ರೋಸೋ ಮಿಲೆಟ್ ಅಂತ ಕರಿತೀವಿ. ಪ್ರೋಸೋ, ಇದು ಕೂಡ ಒಂದು ಉತ್ತಮವಾದಂತಹ ಸಿರಿಧಾನ್ಯ ಅಂತ ಹೇಳ್ಬೋದು. ಇನ್ನ ಊದಲು ಮತ್ತು ಕೊರಲೆ ಇವು ಕೂಡ ಈ ಸಿರಿಧಾನ್ಯಗಳ ಗುಂಪಿಗೆ ಸೇರಿದಂತಹ ಬೆಳೆಗಳು, ಇವುಗಳ ಬೇಸಾಯದ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತಾರೆ. ಊದಲು ಬೆಳೆ ಗುಡ್ಡಗಾಡು ಪ್ರದೇಶದ ಬೆಳೆ, ಅದರ ವೈಶಿಷ್ಟ್ಯ ವೈಶಿಷ್ಟ್ಯತೆ. ಈಗ ನಮ್ಮ ರಾಜ್ಯದ HD Kote ತಾಲೂಕು ಇರ್ಬೋದು, ಬಿಳಿಗಿರಿ ರಂಗನ ಮಲೆಬಾದೇಶ್ವರ ಪ್ರದೇಶದಲ್ಲಿ ಸಾಕಷ್ಟು ಗುಡ್ಡಗಾಡು ಜನ ಬೆಳೆದಂತ ಬೆಳೆ. ಅದಲ್ಲದೆ ನಮ್ಮ ದೇಶದ ಉತ್ತರಾಖಂಡ್ ಒರಿಸ್ಸಾ ಭಾಗಗಳು ಕೂಡ ಇದು ಗುಡ್ಡಗಾಡು ಪ್ರದೇಶದಲ್ಲಿ ಪ್ರಮುಖ ಬೆಳೆಯಾಗಿ ಬೆಳೀತಾ ಇದಾರೆ. ಇದೇನಂತಂದ್ರೆ ಭತ್ತಲ್ಲಿ ಗಂಡು ಭತ್ತ ಅಂತ ಬರುತ್ತೆ, ಅದೇ ರೀತಿ ಕೂಡ ಈ ಬೆಳೆ ಕಂಡು ಬರುತ್ತೆ ಊದಲು ಬೆಳೆ. ಬಾರ್ನಿಯಾರ್ಡ್ ಮಿಲೆಟ್ ಅಂತ ಕರಿತೀವಿ ಇಂಗ್ಲಿಷ್. ಇದರಲ್ಲೂ ಕೂಡ BHP 93-2 ಅಂತಕ್ಕಂತ ತಳಿ, VL 29 ಅಂತಕ್ಕಂತ ತಳಿ ಇದಾವೆ. ಈ ತಳಿಗಳು 85-95 ದಿವಸಕ್ಕೆ ಕಟಾವಿಗೆ ಬರ್ತವೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ಬಿತ್ತನೆ ಬೀಜ ಎಕರೆಗೆ 3-4 ಕೆಜಿ, ಮತ್ತೆ ಬಿತ್ತನೆ ಅಂತರನು ಕೂಡ 1 ಅಡಿ ಸಾಲಿಂದ ಸಾಲಿಗೆ ಬೀಜದಿಂದ ಬೀಜಕ್ಕೆ 4 ಅಂಗುಲ ಅಂತರವನ್ನು ಕೊಟ್ಟು ಸಂಯುಕ್ತ ಕೂರಿಗೆಯನ್ನು ಬಳಸಿ ಬಿತ್ತನೆ ಮಾಡಬಹುದು. ಇದರಲ್ಲೂ ಕೂಡ 2.5-3 ಟನ್ ಪ್ರತಿ ಎಕರೆಗೆ ಕೊಟ್ಟಿಗೆ ಗೊಬ್ಬರ, ಮತ್ತೆ ಪೋಷಕಾಂಶಗಳಿಗೆ ತುಂಬಾ ಚೆನ್ನಾಗಿ ಸ್ಪಂದಿಸೋದ್ರಿಂದಾಗಿ 16 ಕೆಜಿ ಸಾರಜನಕ, 16 ಕೆಜಿ ರಂಜಕ, 16 ಕೆಜಿ ಪೊಟ್ಯಾಷ್ ಅನ್ನ ನಾವು ಬಳಸಿ ಬಿತ್ತನೆ ಮಾಡಬಹುದಾಗಿದೆ. ಇದರಲ್ಲಿ ಏನಂದ್ರೆ 50% ಸಾರಜನಕವನ್ನ ಮೂಲ ಗೊಬ್ಬರವಾಗಿ ಕೊಟ್ಟು ಉಳಿದಂತೆ ಇನ್ನು 50% ಸಾರಜನಕವನ್ನ ಮೇಲು ಗೊಬ್ಬರವಾಗಿ ಅಂತರ ಬೇಸಾಯದಲ್ಲಿ ಕೊಟ್ಟು ಮಾಡಬಹುದಾಗಿದೆ. ಇದರಲ್ಲೂ ಕೂಡ 6-8 ಕ್ವಿಂಟಾಲ್ ಪ್ರತಿ ಎಕರೆಗೆ ಇಳುವರಿ ಪಡೆಯೋದಕ್ಕೆ ಸಾಧ್ಯತೆ ಇದೆ. ಇನ್ನು ಕೊರಲೆ ದಕ್ಷಿಣ ಕರ್ನಾಟಕದ ತುಮಕೂರು, ಚಿತ್ರದುರ್ಗ, ತುಮಕೂರಲ್ಲಿ ಶಿರಾ ಮುದಗಿರಿ ಭಾಗದಲ್ಲಿ ಜಾಸ್ತಿ ಇದನ್ನ ಬೆಳೀತಿದ್ದಂತ ಬೆಳೆ. ಇದು ಬ್ರೌನ್ ಟಾಪ್ ಮಿಲೆಟ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಆ ಭಾಗದಲ್ಲಿ ಸಾಕಷ್ಟು ಒಳ್ಳೆ ಮೇವಿದು ಕುರಿ ಸಾಕಾಣಿಕೆಗೆ, ಏನು ತೆಂಗಲ್ಲಿರ್ಬೋದು, ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಇದನ್ನ ಬೆಳೀತಾ ಇದಾರೆ. ಒಂದೇನಂದ್ರೆ ಇದು ಕಳೆ ಬರ್ತಕ್ಕಂಥ ಪ್ರದೇಶಗಳಿದ್ರು ಕೂಡ ವೇಗವಾಗಿ ಬೆಳೆದು ಭೂಮಿಯನ್ನ ಕವರ್ ಮಾಡುತ್ತೆ, ಒಳ್ಳೆ ಮೇವು ಕೂಡ ಆಗುತ್ತೆ, ಮತ್ತೆ ಕಾಳಿನ ಇಳುವರಿನೂ ಕೂಡ ತುಂಬಾ ಚೆನ್ನಾಗಿ ಇರುತ್ತೆ. ಒಂದೇನಂದ್ರೆ ಇತ್ತೀಚೆಗೆ ಕೃಷಿ ವಿಶ್ವವಿದ್ಯಾಲಯದ ಬೆಂಗಳೂರು GPUP 2 ಅಂತಕ್ಕಂಥ ತಳಿಯನ್ನ ಅಭಿವೃದ್ಧಿಪಡಿಸಿದ್ದಾರೆ. ಇದರಲ್ಲೂ ಕೂಡ 6-8 ಕ್ವಿಂಟಾಲ್ ಪ್ರತಿ ಎಕರೆಗೆ ಇಳುವರಿಯನ್ನ ಪಡೆಯಬಹುದು ಒಣ ಬೇಸಾಯದಲ್ಲಿ. ಬಿತ್ತನೆ ಬೀಜ 3-4 ಕೆಜಿ ಪ್ರತಿ ಎಕರೆಗೆ, ರಸಗೊಬ್ಬರ ಬಂದು 16 ಕೆಜಿ ಸಾರಜನಕ, 16 ಕೆಜಿ ರಂಜಕ, 16 ಕೆಜಿ ಪೊಟ್ಯಾಷ್ ಅನ್ನ ಬಳಸಿ ಈ ಬೆಳೆಯನ್ನ ಬೆಳಿಬೇಕಾಗತ್ತೆ. ಭೂಸಾರ ಸಂರಕ್ಷಣೆಗೂ ಖಂಡಿತ ಕೊಡುತ್ತೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಸಿರಿಧಾನ್ಯಗಳ ಮಹತ್ವ ಮತ್ತು ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ MS ದಿನೇಶ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲಿ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9886181307. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9886181307. ತುಂಬಾ ಸಂತೋಷ ಡಾಕ್ಟರ್ ದಿನೇಶ್ ಅವರೇ, ತಾವಿದವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ವಿವಿಧ ಸಿರಿಧಾನ್ಯ ಬೆಳೆಗಳ ಬೇಸಾಯ ಕ್ರಮಗಳು ಮತ್ತೆ ಅವುಗಳ ಮಹತ್ವದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಎಲ್ಲಾ ರೈತ ಬಾಂಧವರಿಗೆ ನನ್ನ ಆತ್ಮೀಯ ವಂದನೆಗಳು. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ನಾಳಿನ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಮೊದಲಿಗೆ ಜೇನು ಕೃಷಿ ಕುರಿತ ಮಾಹಿತಿ ಕೇಳುವಿರಿ. ನಂತರ ಕೃಷಿ ಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಕೃಷಿ ಕಳಸ ಪ್ರಸಾರವಾಗಲಿದೆ. ಇಲ್ಲಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಿಧನ ಸುದ್ದಿ. ಪೊನ್ನಪ್ಪ ಸಂತೆ ಬಿಳೂರು ಗ್ರಾಮ ಪುಚ್ಚಿಮಾಡ ಸುಬ್ರಾಯ ಡುಬ್ಬ ಇಂದು ಮರಣಪಟ್ಟಿತು. 54 ಬೈತರ ಪುಚ್ಚಿಮಾಡ ಸುಬ್ರಾಯ ಡುಬ್ಬ ಐಂಗಡ ಚಾವು ಕೂಟು ಚಾಲಿ ಮಾನಿ ಮನೇಲಿ ದಪನ ಕಾರ್ಯ ನಾಳೆ ಪೌಲು 11 ಗಂಟೆಗೆ ನಡಪ. ಅಮ್ಮತ್ತಿಲು ವಾಸಯಂಜ ದೇವಣ್ಣಿರ ಪೌತಿ ಅಪ್ಪಚ್ಚು ಐಂಗಡ ಪೊಣ್ಣು ಪ್ರಭು ಅಶೋಕ್ ಪೂವಯ್ಯ ಐಂಗಡ ಅವ್ವ ಪಾರ್ವತಿ ಅಯ್ಯಂಗ ಇಂದು ಪೊಳಂಜತಿಗೆ ಮರಣಪಟ್ಟಿತು. 92 ವೈತರ ದೇವಣಿ ಪಾರ್ವತಿ ಅಪ್ಪಚ್ಚು ಐಂಗಡ ತಾಮನೆ ಕೇಳಪಂಡ ದಪನ ಕಾರ್ಯ ಅಮ್ಮತ್ತಿ ಗ್ರಾಮತರ ಐಂಗಡ ಸ್ವಂತ ಮನೆಯಲ್ಲಿ ತಿಂಗಳಾಚೆ ಮಜ್ಜಣ ನಡಪ. ಹಾಲುಗುಂದ ನಿವಾಸಿ ನಿವೃತ್ತ ಯೋಧ ಚೇಯಂಡ ಸುಬ್ರಹ್ಮಣಿ ತಿಮ್ಮಯ್ಯ ಅವರು ಇಂದು ಮಧ್ಯಾಹ್ನ ನಿಧನರಾದರು. 72 ವರ್ಷ ವಯಸ್ಸಿನ ಚೇಯಂಡ ಸುಬ್ರಹ್ಮಣಿ ತಿಮ್ಮಯ್ಯ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 8 ಗಂಟೆಗೆ ಹಾಲುಗುಂದ ಸ್ವಗ್ರಾಮದಲ್ಲಿ ನಡೆಯಲಿದೆ. ಗುಡ್ಡೆ ಹೊಸರು ಸಮೀಪದ ಅತ್ತೂರು ಗ್ರಾಮದ ನಿವಾಸಿ ಎನ್ಬಿ ಶಿವದಾಸ್ ಅವರು ಇಂದು ನಿಧನರಾದರು. 67 ವರ್ಷ ವಯಸ್ಸಿನ ಎನ್ಬಿ ಶಿವದಾಸ್ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಸ್ವಗೃಹದಲ್ಲಿ ನಡೆಯಲಿದೆ. 60 ಅಪ್ಪಂಗಳ ಗ್ರಾಮದ ದಿವಂಗತ ಚಾತುರನ ಮನೆ ಕುಶಾಲಂಪನವರ ಪತ್ನಿ ಕಮಲಮ್ಮ ಇವರು ಇಂದು ನಿಧನರಾದರು. 87 ವರ್ಷದ ಕಮಲಮ್ಮ ಇವರ ತಾಮನೆ ಪೂಜಾರಿರ ಇವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಮೃತರ ಮಗನ ಮನೆ 60 ಅಪ್ಪಂಗಳದಲ್ಲಿ ನಡೆಯಲಿದೆ. ತಾವಳಗಿರಿ ಗ್ರಾಮದ ನಿವಾಸಿ ದಿವಂಗತ ಹೆಚ್ಎಂ ತಿಮ್ಮಯ್ಯನವರ ಪತ್ನಿ ರಾಜಮ್ಮ ಅವರು ಇಂದು ಮಧ್ಯಾಹ್ನ ನಿಧನರಾದರು. 69 ವರ್ಷದ ರಾಜಮ್ಮ ಅವರ ಅಂತ್ಯಕ್ರಿಯೆ ನಾಳೆ ಸ್ವಗೃಹದಲ್ಲಿ ನಡೆಯಲಿದೆ. ಮೂಲತ್ ಬಿ ಶೆಟ್ಟಿಗೇರಿ ಕಾಳಣ ಕೋತೂರು ಲಕ್ಕುಂದತ್ತು ವಾಸವುಳ್ಳ ಕಾಳೆಂಗಡ ಬೋಪಯ್ಯ ಜಾಜ ಇಂದು ಮಜ್ಜಣ ಮರಣಪಟ್ಟಿತು. 74 ಬೈತರ ಕಾಳೆಂಗಡ ಬೋಪಯ್ಯ ಜಾಜ ಐಂಗಡ ಆಕಿರಿ ಕಾರ್ಯ ನಾಳೆ ಪೌಲು 11 ಗಂಟೆಗೆ ಐಂಗಡ ಸ್ವಂತ ಮನೇಲಿ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್ ಜೊಂಪೆನ ವಿವರ. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ತೋಟಗಾರಿಕೆ ಇಲಾಖೆ ಹಂಗೆ ಕೊಡಗು ಜಿಲ್ಲಾ ಹಾಪ್ಕಾಂಪ್ಸ್ನ ಕಡೆಯಿಂದ ಮಡಿಕೇರಿ ಕೊಡಗು ಜಿಲ್ಲಾ ಹಾಪ್ಕಾಂಪ್ಸ್ನ ಅಂಗಳಲ್ಲಿ 3 ದಿನ ಏರ್ಪಾಡಾಗಿರುವ ಮಾವು ಮತ್ತು ಹಲಸು ಮೇಳಕ್ಕೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣವು ಇಂದು ಚಾಲನೆ ಕೊಟ್ಟು ಅಲ್ಲಿಂದ ಮಾತಾಡಿ ಮಾವು ಮತ್ತು ಹಲಸು ಮೇಳದ ರೈತರ ಸೀದಾ ತಾವು ಬೆಳೆಸಿದ ಬೆಳೆಗಳ ಮಾರಾಟ ಮಾಡಿಕೆ ಅನುಕೂಲ ಆದೆ ಇದರಿಂದ ರೈತರಿಗೆ ತುಂಬಾ ಒಳ್ಳೆಯದಾದಂತ ಹೇಳಿದೆ. ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ಮಾತಾಡಿ ಮಾವಿನ ಮತ್ತೆ ಹಲಸು ಮೇಳಲ್ಲಿ 25 ಜಾಸ್ತಿ ಅಂಗಡಿಗಳ ಶುರು ಮಾಡಿರೋ ರಾಮನಗರ ಜಿಲ್ಲೆಯಿಂದ ಜಾಸ್ತಿ ಮಾವಿನ ಮತ್ತೆ ಹಲಸಿನ ಹಣ್ಣಿನ ಬೆಳೆಗಾರರು ಬಂದಳು. ರುಚಿಯಾದ ಮಾವಿನ ಮತ್ತೆ ಹಲಸಿನ ಹಣ್ಣಿನ ಗ್ರಾಹಕರು ತಿನ್ನಕ್ಕ ಮೇಳಂದ ರೈತರು ಮತ್ತೆ ಗ್ರಾಹಕರಿಗೆ ಅನುಕೂಲ ಆದೇತ ಹೇಳ್ದು. ಮೇಳಲ್ಲಿ ತೋಟಗಾರಿಕಾ ಇಲಾಖೆನ ಉಪನಿರ್ದೇಶಕ ಎಚ್ಆರ್ ನಾಯಕ್ ಹಿರಿಯ ಸಹಾಯಕ ನಿರ್ದೇಶಕ ಸಿಎಂ ಪ್ರಮೋದವು ಸುಮಾರು ತರದ ಮಾವಿನ ಮತ್ತೆ ಹಲಸಿನ ಹಣ್ಣುಗಳ ಕುರಿತು ಮಾಹಿತಿ ಕೊಟ್ಟು ಕಾರ್ಯಕ್ರಮದಲ್ಲಿ ಮುಖ್ಯಪಟವು ಕೂಡಿಯಾಡಿದ್ದು. ಸರ್ಕಾರಿ ಅನುದಾನಿತ ಅನುದಾನ ರಹಿತ ಪ್ರಾಥಮಿಕ ಮತ್ತೆ ಪ್ರೌಢ ಹೈಸ್ಕೂಲ್ಗಳ ಕ್ಲಾಸ್ಗ ಇದೇ ತಿಂಗಳ ತಾರೀಕು 29 ಸ್ವಾಮಾರಂಭ ಸುರಾದೆ. ಇದಕ್ಕೆ ಬೇಕಾದ ಎಲ್ಲ ತಯಾರಿಯನ್ನು ಸರಿಯಾಗಿ ಮಾಡಿಕೊಂಡೊಳುತ್ತಾ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆನ ಉಪನಿರ್ದೇಶಕ ಸಿ ರಂಗದಾಮಯ್ಯವು ತಿಳಿಸಿಳು. ಇಸ್ಕೂಲ್ಗಳಿಗೆ ತೋರಣ ಕಟ್ಟಿ ಇಸ್ಕೂಲ್ ಸುರಾದ ದಿನದಲ್ಲೇ ಮಕ್ಕಳ ಸೇರಿಸಿಕೊಂಡವೆ. ಅಕ್ಷರ ದಾಸೋಹ ಕಾರ್ಯಕ್ರಮದಡಿಲಿ ಮಧ್ಯಾಹ್ನದ ಬಿಸಿ ಊಟದ ಕಾರ್ಯಕ್ರಮನ ಸಿಹಿ ಊಟದೊಟ್ಟಿಗೆ ಶುರು ಮಾಡಿವೆ. ಜಿಲ್ಲೆಯಲ್ಲಿ ಸರ್ಕಾರಿ ಅನುದಾನಿತ ಮತ್ತೆ ಅನುದಾನ ರಹಿತ ಒಟ್ಟು 501 ಪ್ರಾಥಮಿಕ ಇಸ್ಕೂಲ್ಗ ಮತ್ತೆ 170 ಪ್ರೌಢ ಇಸ್ಕೂಲ್ಗ ಸೇರಿ ಒಟ್ಟು 671 ಇಸ್ಕೂಲ್ಗ 29 ಸುರಾದೆತ್ತ ಅವು ಮಾಹಿತಿ ಕೊಟ್ಟಳು. ಜಿಲ್ಲಾ ಪ್ರವಾಸೋದ್ಯಮ ಸಮಿತಿ ಸಭೆ ಇದೇ ತಿಂಗಳ ತಾರೀಕು 29 ಮಧ್ಯಾಹ್ನ 3:30 ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಬಾಡಿಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಕೊಡಗು ಗೌಡ ಯುವ ವೇದಿಕೆ ಮತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಕೂಡುಕೂಟಲಿ ನಡೀತಿರುವ ಗೌಡ ಲೆದರ್ ಬಾಲ್ ಪ್ರೀಮಿಯರ್ ಲೀಗ್ನ ಆಕೇರಿ ಜಂಬರ ಇದೇ ತಿಂಗಳ ತಾರೀಕು 28ಕ್ಕೆ ಐತವಾರ ಸಾಯಂಕಾಲ 4 ಗಂಟೆಗೆ ವೇದಿಕೆನ ಅಧ್ಯಕ್ಷ ಪಾಣತಲೆ ಜಗದೀಶ್ ಮಂದಪ್ಪ ಅವರ ಅಧ್ಯಕ್ಷತೆಯಲ್ಲಿ ಮಡಿಕೇರಿ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಣ್ಣಲಿ ಏರ್ಪಾಡಾಟು. ಗ್ರಾಹಕರ ವ್ಯಾಜ್ಯಗಳ ಆದಷ್ಟು ಬೇಗ ಸರಿಯಾಗಿ ತೀರ್ಮಾನ ಮಾಡುವ ನಿಟ್ಟಿನಲ್ಲಿ ಜುಲೈ ತಾರೀಕು 8ಕ್ಕೆ ಲೋಕ್ ಅದಾಲತ್ ನಡೆದಿದೆ. ಆ ದಿನ ಸಂಬಂಧಪಟ್ಟವು ತೀರ್ಮಾನಕ್ಕೆ ಬಾಕಿ ಇರುವ ಪ್ರಕರಣಗಳ ನೋಡಿಕೊಂಡು ತೀರ್ಮಾನ ಮಾಡಿಕೊಳ್ಳಕುತ್ತ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಸಹಾಯಕ ಆಡಳಿತಾಧಿಕಾರಿ ಹಂಗೆ ಸಹಾಯಕ ರಿಜಿಸ್ಟ್ರಾರ್ ಶಾರದವು ತಿಳಿಸಿದಳು. ಚೆನ್ನೈನ ಕೇಂದ್ರೀಯ ಪಿಂಚಣಿ ಕಾರ್ಯಾಲಯದ ಕಡೆಯಿಂದ ಮಡಿಕೇರಿ ಮೈತ್ರಿ ಪೊಲೀಸ್ ಭವನದಲ್ಲಿ ಇದೇ ತಿಂಗಳ ತಾರೀಕು 30 ಮತ್ತು 31ಕ್ಕೆ ಎರಡು ದಿನ ಬೆಳಿಗ್ಗೆ 9:30 ಗಂಟೆಯಿಂದ ಸಾಯಂಕಾಲ 4:00 ಗಂಟೆ ಮುಟ ಸ್ಪರ್ಶ ಔಟ್ರೀಚ್ ಜಂಬರ ಮಿಲಿಟರಿ ಪಿಂಚಣಿ ತಗೊಂಡಿರುವ ಮಾಜಿ ಸೈನಿಕರ ಮತ್ತು ಅವರ ಕುಟುಂಬ ಪಿಂಚಣಿದಾರರ ತೊಂದರೆ ತಾಪತ್ರಣ ಸರಿ ಮಾಡುವ ಸಭೆ ನಡೆದಯಿತ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಜಂಟಿ ನಿರ್ದೇಶಕರು ತಿಳಿಸಿದರು. ಮೂರ್ನಾಡು ಕರೆಂಟ್ ಉಪಕೇಂದ್ರದಿಂದ ಹೊರಗೆ ಹೋಗುವ ಕರೆಂಟ್ ಹಂಚುವ ಕೇಂದ್ರದಲ್ಲಿ ರಿಪೇರಿ ಕೆಲಸ ಇರುವುದರಿಂದ ಇದೇ ತಿಂಗಳ ತಾರೀಕು 29ಕ್ಕೆ ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಮುಟ ಪಾರಾಣೆ ನಾಪೋಕ್ಲು ಹೊದ್ದೂರು ಮರಗೋಡು ಮೂರ್ನಾಡ್ ಹಾಕತ್ತೂರು ಕಾಂತೂರು ಹೊದವಾಡ ಚೇಂಡಾಣೆ ಕಕ್ಕಬ್ಬೆ ನೆಲಜಿ ಪಾಲೂರು ಯವಕಪ್ಪಾಡಿ ಬೇತು ಸೇರಿದಂಗೆ ಸುತ್ತಮುತ್ತ ಕರೆಂಟ್ ಇರುದಿಲ್ಲ. ಹಂಗೆ ಪೊನ್ನಂಪೇಟೆ ಉಪಕೇಂದ್ರದಿಂದ ಹೊರಗೆ ಹೋಗುವ ನಲ್ಲೂರು ಬಾಳೆಲೆ ರಾಜಪುರ ಕರೆಂಟ್ ಪೀಡರ್ಲಿ ರಿಪೇರಿ ಕೆಲಸ ಇರುವುದರಿಂದ ತಾರೀಕು 29ರ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆ ಮುಟ ಸುತ್ತಮುತ್ತ ಕರೆಂಟ್ ಇರುದಿಲ್ಲ ಅಂತ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸಿದಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಮೇ 12ರಂದು ನಿಧನರಾದ ಪಾಳತ್ತಲೆ ರಾಮಪ್ಪನ ಅವರ ಅತಿಥಿ ಕರ್ಮಾಂತರನ್ನ ನಾಳೆ ಶನಿವಾರ ಬೇಂಗನಾಡು ಕೊಡವ ಸಮಾಜ ಚೇರಂಬಾಣೆಯಲ್ಲಿ ನಡೆಸಿಕೆ ತೀರ್ಮಾನಿಸಿಳು. ಕುಟುಂಬಸ್ಥರು ಊರವು ನೆಂಟರಿಷ್ಟರೆಲ್ಲ ಇದನ್ನೇ ಆಹ್ವಾನ ಅಂತ ಜ್ಞಾನ ಮಾಡಿಕೊಂಡು ಬರೋ ಕೂತ ಮೃತರ ಪತ್ನಿ ರಾಣಿ ಮಕ್ಕ ಮತ್ತೆ ಕುಟುಂಬಸ್ಥರು ಕೇಳಿಕೊಂಡಳು. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್ ಅರಸ್ ರೋಡ್ ಮೈಸೂರು. ಕೊಡಗಿನ ಹೆಸರಾಂತ ಭಾರತಿ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತಿ ರೇಡಿಯೋ ಹೌಸ್ ಗಣಪತಿ ಸ್ಟ್ರೀಟ್ ಮಡಿಕೇರಿ ಮೇನ್ ರೋಡ್ ಗುಣಿಕೊಪ್ಪಲು. ನಿಮ್ಮ 2ರಿಂದ 5 ವರ್ಷದೊಳಗಿನ ಪುಟ್ಟ ಮಕ್ಕಳನ್ನು ಉತ್ತಮ ಶಾಲೆಗೆ ಸೇರಿಸುವ ಪೋಷಕರು ನೀವಾಗಿದ್ದರೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಹಿಂದೆ ಸಂಪರ್ಕಿಸಿ. ಛೋಟಾ ಚಾಂಪ್ಸ್ ಗುರುಕುಲಂ ವಿರಾಜಪೇಟೆ ಪ್ಲೇ ಗ್ರೂಪ್ ನರ್ಸರಿ ಎಲ್ಕೆಜಿ ಯುಕೆಜಿಗಳಿಗೆ ದಾಖಲಾತಿ ಆರಂಭಗೊಂಡಿದೆ. ಕೆಲವೇ ಸೀಟುಗಳು ಲಭ್ಯ. ಶಾಲಾ ವಾಹನ ಸೌಲಭ್ಯವಿದೆ. ಇಲ್ಲಿಗೆ ಟೀಚರ್ ಆಯಾ ಡ್ರೈವರ್ ಬೇಕಾಗಿದ್ದಾರೆ. ಸಂಪರ್ಕಿಸಿ ಛೋಟಾ ಚಾಂಪ್ಸ್ ಗುರುಕುಲಂ ಆಪೋಸಿಟ್ ಸೈನಿಟಿ ಹಾಲ್ ವಿಜಯನಗರ ವಿರಾಜಪೇಟೆ. ಮೊಬೈಲ್ 9448019615. ನೆಲಜಿ ಫಾರ್ಮರ್ಸ್ ಡೆವಲಪ್ಮೆಂಟ್ ಅಂಡ್ ರಿಕ್ರಿಯೇಷನ್ ಅಸೋಸಿಯೇಷನ್ ಇವರ ಆಶ್ರಯದಲ್ಲಿ ಕೊಡವ ಕುಟುಂಬಗಳ ನಡುವಿನ ಮೊದಲ ವರ್ಷದ ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಸ್ಪರ್ಧೆ 27ರಂದು ನಾಳೆ ಶನಿವಾರ ಹಾಗೂ 3ನೇ ವರ್ಷದ ರಾಜ್ಯ ಮಟ್ಟದ ಮುಕ್ತ ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಸ್ಪರ್ಧೆ 28ರಂದು ಭಾನುವಾರ ಬೆಳಿಗ್ಗೆ 9 ಗಂಟೆಯಿಂದ ಬಲ್ಲಮ್ಮಾವಟಿ ನೇತಾಜಿ ಹೈಸ್ಕೂಲ್ ಗ್ರೌಂಡ್ ನಲ್ಲಿ ನಡೆಯಲಿದೆ. ಕ್ರೀಡಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ಸಂಘಟಕರು ಕೋರಿದ್ದಾರೆ. ಟಾಟಾ ಮೋಟಾರ್ಸ್ ಅರಸ್ಕಾರ್ ಅವರ ಶೋರೂಮ್ ಮಡಿಕೇರಿಯಲ್ಲಿ ಹಾಗೂ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಇದೀಗ ಕೊಡಗಿನ ಗೋಣಿಗೊಪ್ಪ ಮತ್ತು ಕುಶಾಲನಗರದಲ್ಲಿ. ನಿಮ್ಮ ಆಯ್ಕೆಯ ಟಾಟಾ ಕಾರ್ಗಳ ಬುಕಿಂಗ್ ಹಾಗೂ ಸರ್ವಿಸ್ಗಾಗಿ ಭೇಟಿ ನೀಡಿ ಅರಸ್ಕಾರ್ ಭಗವತಿ ದೇವಸ್ಥಾನದ ಎದುರು ತೇಕೇರಿ ಗೋಣಿಗೊಪ್ಪ ಆಪೋಸಿಟ್ ಉದ್ಗಮ್ ಸ್ಕೂಲ್ ಕುಶಾಲನಗರ ಹಾಗೂ ಬುಕಿಂಗ್ ಆಗಿ ರೇಸ್ ಕೋರ್ಸ್ ರೋಡ್ ಆಪೋಸಿಟ್ ಕಾವೇರಿ ಹಾಲ್ ಮಡಿಕೇರಿ. ಕಾಂಟ್ಯಾಕ್ಟ್ 9611300888 ಅಥವಾ 9606520282. ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಸರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ? ಅಷ್ಟು ದೂರ ಯಾಕೆ? ವಿರಾಜಪೇಟೆಯಲ್ಲಿ ಕೊಡಗಿನಲ್ಲೇ ಪ್ರಪ್ರಥಮವಾಗಿ ರೇಮಂಡ್ ಶಾಪ್ ಶುಭಾರಂಭಗೊಂಡಿದೆ. ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಸರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್ ವಿರಾಜಪೇಟೆ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಸ್ಪೆಷಲ್ ಆಫರ್. ಎಸಿ, ಕೂಲರ್, ವಾಷಿಂಗ್ ಮಷೀನ್, ಫ್ರಿಡ್ಜ್, ಫ್ಯಾನ್ ಎಲ್ಲ ಐಟಮ್ಸ್ ಗಳ ಮೇಲೆ ವಿಶೇಷ ರಿಯಾಯಿತಿ. 0% ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದೇನುಳ್ಳ ಚೊಟ್ಟಣ ದಿವ್ಯ ಪ್ರದೀಪ್. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಪಿಂಜ ತೋಟಗಾರಿಕೆ ಇಲಾಖೆ, ಕೊಡಗು ಜಿಲ್ಲಾ ಹಾಫ್ ಕೌನ್ಸಿಲ್ ಆದನೆಲ್ ಮಡಿಕೇರಿ ಪೋಸ್ಟ್ ಆಫೀಸರ ಮುಂಬಲುಳ್ಳ ಹಾಫ್ ಕೌನ್ಸಿಲ್ ಚೆಕ್ಕೆ ಮಾಂಗೆ ಮೇಳಕ್ಕೆ ಪುದಿಯ ಶಾಸಕಗಳನ್ನ ಅಜ್ಜಿ ಕೊಟ್ಟಿರ ಪೊನ್ನಣ್ಣಾವು ಇಂದು ಚಾಲನೆ ಕೊಡ್ತದೆ. ಈ ಮೇಳ ಮತ್ತೆ ನಾರಾಚಕ್ಕೆ ತೆನೆ ನಡಪ. ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಮಂಡ್ಯ, ಮೈಸೂರು, ಪುತ್ತೂರು ಕೂಡನಿಕೆ ರಾಜ್ಯತ್ರ ಸುಮಾರು ಜಾಗತಂಜ ಬಂದಿತ್ತುಳ್ಳ ಬಳೆಕಾರ ಪುದಿಯ ತಳಿರ ಮಾಂಗೆ ಚೆಕ್ಕೆರ ಮಿದ ಮಾಹಿತಿಯೋಡೆ ಮಾರಾಟ ಮಾಡಿಯನುಂಡು. ಕಾರ್ಯಕ್ರಮಕ್ಕೆ ಮೊಳಿಯಿಟ್ಟಿದ ತಕ್ಕಂದ ಶಾಸಕಂಗ ಈ ಮೇಳತ್ನುಂಡು ರೈತಂಗ ತಂಗ ನಟ್ಟ ಬೊಳೆನ ಮಾರಾಟ ಮಾಡೋಕೆ ಅನುಕೂಲ ಆಪಾಂಡ ಕೂಟಕ್ಕೆ ಗ್ರಾಹಕಂಕ ಸಹಾಯ ಆಪ ಅನ್ನನೆ ರೈತಂಕ ಪುರುಡು ಬಪ್ಪನಕ್ಕೆ ಮಾಡನದು ಜಿಲ್ಲಾಡಳಿತ ನಲ್ಲ ಕೆಲಸ ಮಾಡಿ.